ನೀರಿನ ಲಭ್ಯತೆಯನ್ನು ಮನಗಾಣಬೇಕು. ಯಾವ ಕೃಷಿಗೆ ಎಷ್ಟು ನೀರು ಬೇಕು ಅನ್ನುವ ಸ್ಪಷ್ಟ ಕಲ್ಪನೆ ನಮಗೂ ಬೇಕು. ಹಾಗೆ ನೀರನ್ನು ಪ್ರಕೃತಿಯನ್ನು ವಿಷಮಯವಾಗಿ ಮಾಡದೆ ಸಂಪೂರ್ಣವಾಗಿ ಪ್ರಕೃತಿಗೆ ಪೂರಕವಾಗಿ ಬದುಕುವಂತಹ ವ್ಯವಸ್ಥೆ ಕೃಷಿ ಜೀವನದಲ್ಲಿ ಇರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಈಗ ಇಷ್ಟು ಸರಿ ಯೋಚನೆ ಮಾಡುವಂಥದ್ದು, ಹೆಚ್ಚು ಆದಾಯ ಬರಬೇಕಿದ್ರೆ ಹೆಚ್ಚು ಇನ್ಪುಟ್ ಅಥವಾ ಒಂದು ಒಳಸುರಿಯನ್ನು ಕೊಡಬೇಕು ಅಂತ ಹೇಳಿ. ಆದರೆ ಸಹಜ ಕೃಷಿ ಅಥವಾ ಒಂದು ಪ್ರಕೃತಿಗೆ ಹತ್ತಿರವಾದಂತಹ ಕೃಷಿಯಲ್ಲಿ ಈ ಪದ್ಧತಿ ಇಲ್ಲ. ಎಲ್ಲವೂ ಕೂಡ ಒಂದು ರೀತಿಯ ಸಮತೋಲನ, ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳ್ತೀವಿ. ನಿಮ್ಮ ಕೃಷಿಯಲ್ಲಿ ಹೇಗೆ ಈ ಸಮತೋಲನವನ್ನು ಕಾಪಾಡಿಕೊಂಡಿದ್ದೀರಿ? ಮುಖ್ಯವಾಗಿ ಸಮತೋಲನ ಕಾಪಾಡೋದು ಅಂತ ಹೇಳಿದರೆ ನಮ್ಮ ಹೊರಗಿನ ಅಪೇಕ್ಷೆಗಳು, ಹೊರಗಿನ ಆಕರ್ಷಣೆಗಳನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು ಒಂದು. ಎರಡನೇದಾಗಿ ಕೃಷಿ ಅಂತ ಹೇಳಿದರೆ ಕೇವಲ ಆರ್ಥಿಕವಾಗಿ ಏನು ಉತ್ಪನ್ನಗಳನ್ನು ನಾವು ಬೆಳೆಸಬೇಕು ಅದನ್ನು ಮಾತ್ರ ಬೆಳೆಸುವುದಲ್ಲ, ನಮಗೆ ಕೃಷಿಗೆ ಪೂರಕವಾಗಿ ನಾವು ಭತ್ತವನ್ನು ಬೆಳೆಸಬೇಕು, ಅಕ್ಕಿಯನ್ನು ತಯಾರು ಮಾಡಬೇಕು, ನಮ್ಮಲ್ಲಿ ತೆಂಗಿನಕಾಯಿಯನ್ನು ಬೆಳಿಬೇಕು, ಮುಖ್ಯವಾಗಿ ಆಹಾರದ ಬೆಳೆಗಳ ಒಟ್ಟಿಗೆ ಆರ್ಥಿಕ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ಎಲ್ಲ ಒಟ್ಟಿಗೆ ಸಂಪೂರ್ಣವಾಗಿ ಸಮಗ್ರತೆಯಿಂದ ಕೃಷಿ ಮಾಡಿಕೊಂಡು ಬಂದರೆ ಖಂಡಿತವಾಗಿಯೂ ನೆಮ್ಮದಿಯಿಂದ ಬದುಕಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಈಗ ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡಿದಾಗ ಕೃಷಿಯಲ್ಲಿ ಬಳಕೆಯಾಗುವಂತಹದ್ದು ನೀರು, ಅದಕ್ಕೆ ಮೂಲ ಮಳೆ. ಈ ಮಳೆ ನೀರನ್ನು ಇಂಗಿಸುವ ಒಂದು ಅಗತ್ಯ ಏನು? ಸಹಜವಾದಂತಹ ಮಳೆ ನೀರ ಇಂಗುವಿಕೆಗೆ ಯಾವ ರೀತಿ ಅಡೆತಡೆ ಆಗ್ತಾ ಇದೆ, ಮತ್ತು ಯಾವ ರೀತಿ ನೀರನ್ನು ತಡೆಹಿಡಿದು ಇಂಗಿಸ್ಬೋದು ಅಂತ? ಮುಖ್ಯವಾಗಿ ಪ್ರಕೃತಿಯಲ್ಲಿ ಒಂದು ಸಮತೋಲನತೆ ಇದೆ. ಹೇಗಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ದಟ್ಟ ಕಾಡುಗಳಿದ್ವು, ಪ್ರಕೃತಿಗೆ ಪೂರಕವಾಗಿ ಬದುಕುವಂತಹ ಮನುಷ್ಯರು ಕೂಡ ಇದ್ದರು. ಆದರೆ ಪ್ರಕೃತಿಯ ಮೇಲೆ ಪ್ರಹಾರಗಳು ಜಾಸ್ತಿ ಆದ ಹಾಗೆ ಸಹಜವಾಗಿ ಏನು ಆ ಪ್ರಕೃತಿ ಕೆಲಸ ಮಾಡಬೇಕಿತ್ತು ಆ ಕೆಲಸವನ್ನು ನಾವೀಗ ಕೃತಕವಾಗಿ ಮಾಡಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ನೀರನ್ನು ಇಂಗಿಸುವಿಕೆ, ಕಾಡಿನ ವ್ಯವಸ್ಥೆ ಏನಿದೆ ಅದರಲ್ಲಿ ಬಹಳಷ್ಟು ತೇವಾಂಶ ಉಳಿಯುವಂತಹ ವ್ಯವಸ್ಥೆಗಳು, ಪ್ರಕ್ರಿಯೆಗಳು ನಿಸರ್ಗದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ಹೇಗಂತ ಹೇಳಿದರೆ ಕಾಡಿನಲ್ಲಿ ದರಗು ಅಂದರೆ ಬಿಜಕ್ರೆ ಅಂತ ನಾವು ಏನು ಹೇಳ್ತೇವೆ ಅದು ಬೀಳ್ತಾ ಇರ್ತದೆ. ಅದಕ್ಕೆ ಪೂರಕವಾಗಿ ಬೇಕಾದಂತಹ ಮಣ್ಣಿನಲ್ಲಿ ಜೀವಾಣುಗಳು ಆ ಗೊಬ್ಬರವನ್ನಾಗಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿರ್ತವೆ. ಹಾಗಾಗಿ ಆ ಮಣ್ಣು ಫಲವತ್ತತೆ ಆಗಿರ್ತದೆ, ತನ್ಮೂಲಕವಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಜಾಸ್ತಿ ಹೊಂದಿರ್ತದೆ. ಅದೂ ಅಲ್ಲದೆ ಆ ನೀರನ್ನು, ಮಳೆಯ ನೀರನ್ನು ನಿಧಾನವಾಗಿ ಭೂಮಿಯೊಳಗೆ ಇಂಗಿಸುವಂತಹ ಪ್ರಕ್ರಿಯೆ ಕಾಡಿನ ವ್ಯವಸ್ಥೆಗಳಲ್ಲಿ ಸಹಜವಾಗಿರ್ತದೆ. ಆದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಆಧುನಿಕತೆಯತ್ತ ಒಲವನ್ನು ಜಾಸ್ತಿ ಮಾಡಿಕೊಂಡು ಹೋದ ಹಾಗೆ ಮಣ್ಣಿನ ಸವಕಳಿ ಆಗಲಿಕ್ಕೆ ಶುರುವಾಯಿತು, ಕಾಡು ಕಡಿಮೆ ಆಯಿತು. ಹಾಗಾಗಿ ಆ ಬಿದ್ದ ಮಳೆಯ ನೀರೆಲ್ಲ ಸಮುದ್ರಕ್ಕೆ ಓಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಆ ನಿಟ್ಟಿನಲ್ಲಿ ಆ ನೀರನ್ನು ಸಂಗ್ರಹ ಮಾಡಿಟ್ಟುಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಯಿತು. ಅದರಿಂದಾಗಿ ನಮಗೆ ಬಹಳಷ್ಟು ಪ್ರಯೋಜನ ಕಂಡಿದೆ. ಭೂಮಿಯನ್ನೇ ಒಂದು ಜಲಪಾತ್ರೆ ಅಂತ ನಾವು ತೆಗೆದುಕೊಂಡ್ರೆ ಈ ಮಳೆ ನೀರನ್ನು ಇಂಗಿಸುವುದು ಹೇಗೆ? ನೀವು ಮಾಡಿದಂತಹ ಒಂದು ಕ್ರಮ ಏನು? ಮುಖ್ಯವಾಗಿ ಮಳೆ ನೀರನ್ನು ಇಂಗಿಸುವ ಪ್ರಕ್ರಿಯೆ ಎತ್ತರದ ಜಾಗದಲ್ಲಿ ಆಗಬೇಕು, ತಗ್ಗಿನ ಜಾಗದಲ್ಲಿ ಅಷ್ಟು ಫಲಶ್ರುತಿ ಸಿಗೋದಿಲ್ಲ. ಎತ್ತರದ ಜಾಗದಲ್ಲಿ ಮಳೆ ನೀರನ್ನು ನಾವು ಯಾವ ರೀತಿಯಾಗಿ ಮಳೆಯ ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಆ ನೀರಿನ ಸಂಗ್ರಹ ಎಲ್ಲಿ ಜಾಸ್ತಿ ಇರ್ತದೆ ಆ ಪ್ರದೇಶದಲ್ಲಿ ನಾವು ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ ಹೊಂಡವನ್ನು ತೋಡಬೇಕಾಗ್ತದೆ. ಆ ಹೊಂಡದಲ್ಲಿ ಮಳೆಯ ನೀರೆಲ್ಲ ಬಂದು ಸಂಗ್ರಹ ಆಗುವ ಹಾಗೆ ನಮಗೆ ಒಂದು ಬಹುಶಃ ಒಂದೆರಡು ವರ್ಷ ಅದರ ಬಗ್ಗೆ ನಿಗಾ ಇಟ್ಟುಕೊಂಡ್ರೆ ಎಷ್ಟು ಪ್ರಮಾಣದ ಹೊಂಡ ಬೇಕಾದಿತ್ತು, ಎಷ್ಟು ಮಳೆ ಬರ್ತದೆ, ಮಳೆಯ ನೀರನ್ನು ಯಾವ ರೀತಿ ಕೊಯ್ಲು ಮಾಡ್ಬೋದು ಅನ್ನುವ ಒಂದು ಸ್ಪಷ್ಟತೆ ನಿರ್ಧಾರ ನಮಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ 8 ಎಕರೆ ಜಾಗದಲ್ಲಿ ಸುಮಾರು ಒಂದು 3 ಕಡೆ ದೊಡ್ಡ ದೊಡ್ಡ ಕೃಷಿ ಹೊಂಡಗಳನ್ನು ಮಳೆಯ ನೀರನ್ನು ಕೊಯ್ಲು ಮಾಡಲಿಕ್ಕೋಸ್ಕರವಾಗಿ ರಚನೆ ಮಾಡಿದ್ದೇನೆ. ಅದರ ಮುಖಾಂತರವಾಗಿ ಮಳೆಯ ನೀರು ಎಲ್ಲ ಭೂಮಿಯ ಮೇಲೆ ಬಿದ್ದ ಎಲ್ಲ ಸುಮಾರು 6 ಎಕರೆ ಜಾಗದ ನೀರು ಎಲ್ಲ 3 ಕೃಷಿ ಹೊಂಡಗಳಲ್ಲಿ ಸಂಗ್ರಹ ಆಗ್ತದೆ. ನಿರಂತರವಾಗಿ ಒಂದು ವಾರ ಮಳೆ ಬಂದು ಬಹಳಷ್ಟು ಮಳೆಯ ಪ್ರಮಾಣ ಜಾಸ್ತಿ ಆದರೆ ಮಾತ್ರ ಒಂದಿಷ್ಟು ಸ್ವಲ್ಪ ಹರಿದು ಹೋಗ್ತದಷ್ಟೇ ವಿನಃ ಬಾಕಿ ಎಲ್ಲ ನೀರು ನಮ್ಮ ಭೂಮಿಯಲ್ಲಿ ಭೂಮಿಯ ಒಳಗೆ ಇಂಗುವಂತಹ ವ್ಯವಸ್ಥೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ. ಸಾಮಾನ್ಯವಾಗಿ ಬಹುವಾರ್ಷಿಕ ಗಿಡಗಳು ಅಂತ ಹೇಳ್ತಿವಿ ಅಥವಾ ಮರಗಳು ಅಂತ ಏನು ಹೇಳ್ತೀವಿ, ಅದರ ಬುಡದಲ್ಲಿಯೂ ಕೂಡ ನೀರಿಂಗಿಸುವಂತಹ ಒಂದು ಸಣ್ಣ ಸಣ್ಣ ತುಟ್ಟಿಗಳನ್ನು ಕೂಡ ಮಾಡ್ಕೊಳ್ಬಹುದು ಅಂತ? ಹೌದು ಹೌದು. ನಮ್ಮಲ್ಲಿ ಸಾಗುವಾನಿ, ಮಾವು, ಹಲಸು ಹೀಗೆ ಬೇರೆ ಬೇರೆ ಕಾಡುತ್ಪತ್ತಿಯ ವ್ಯವಸ್ಥೆಗಳ ಗಿಡ ಮರಗಳು ಇದ್ದಾವೆ. ಅಲ್ಲೂ ಕೂಡ ನಾನು ಈ ತೊಟ್ಟಿಲು ಗುಂಡಿಯ ಮುಖಾಂತರವಾಗಿ ಬಿದ್ದ ಮಳೆ ನೀರನ್ನು ಮರದ ಬುಡದಲ್ಲೇ ಇಂಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಅದರಿಂದಾಗಿ ತುಂಬ ಪ್ರಯೋಜನ ಕಂಡಿದೆ. ಈಗ ಅಂತರ್ಜಲದ ಬಳಕೆಯ ವಿಚಾರಕ್ಕೆ ಬಂದಾಗ ಬೋರ್ವೆಲ್ ಇತ್ತೀಚಿನ ಬೆಳವಣಿಗೆಗಳು, ಅದು ಎಲ್ಲಿ ನೋಡಿದರೂ ಕೂಡ ಬೋರ್ವೆಲ್ ಇದೆ ಅಂತ ಹೇಳಿ, ನಿಮ್ಮ ಒಂದು ಅನುಭವ ಅಥವಾ ಒಂದು ಅನಿಸಿಕೆ ಏನು ಇದರ ಬಗ್ಗೆ? ಬೋರ್ವೆಲ್ಲಿನ ಬಗ್ಗೆ ಬಹಳಷ್ಟು ನನಗೆ ವಿರೋಧ ಇದೆ. ಯಾಕಂತೇಳಿದ್ರೆ ಬೋರ್ವೆಲ್ ಅಂತೇಳಿದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ, ಬ್ಯಾಂಕಿನಲ್ಲಿ ನಾವೇನು ಫಿಕ್ಸೆಡ್ ಡಿಪಾಸಿಟ್ ಅಂತ ಠೇವಣಿ ಅಂತ ಏನಿಡ್ತೇವೆ ಅದರಲ್ಲಿ ಬಡ್ಡಿ ಬರ್ತದೆ, ಆ ಬಡ್ಡಿಯ ಮುಖಾಂತರವಾಗಿ ಬದುಕುವಂತಹ ವ್ಯವಸ್ಥೆ ನಮ್ಮ ಕಲ್ಪನೆಯಲ್ಲಿದೆ. ಆ ಬಡ್ಡಿಯನ್ನಷ್ಟೇ ನಾವು ತೆಗಿಬೇಕಷ್ಟೇ ವಿನಃ ಬ್ಯಾಂಕ್ ಬ್ಯಾಲೆನ್ಸನ್ನೇ, ಬ್ಯಾಂಕಿನ ಠೇವಣಿಯನ್ನೇ ತೆಗಿತಾ ಬಂದರೆ ಖಂಡಿತವಾಗಿಯೂ ಮತ್ತೊಂದು ದಿನ ಒಂದಲ್ಲ ಒಂದು ದಿನ ಅದಕ್ಕೆ ಅಪಾಯ ಕಾದಿದೆ. ಹಾಗಾಗಿ ಆ ಅಂತರ್ಜಲ ಮಟ್ಟದ ವ್ಯವಸ್ಥೆ ಏನಿದೆ ಅದು ಬ್ಯಾಂಕ್ ಠೇವಣಿ ಇದ್ದ ಹಾಗೆ, ಅದನ್ನು ಉಪಯೋಗ ಮಾಡುವಾಗ ಬಹಳಷ್ಟು ಜಾಗ್ರತೆಯಿಂದ ನಿಧಾನವಾಗಿ ಅದನ್ನು ನಾವು ಏನು ತುಪ್ಪ ಯಾವ ಥರ ರೀತಿ ಬಳಸ್ತೇವೆ ನಾವು ಊಟದಲ್ಲಿ, ಆ ತುಪ್ಪದ ರೀತಿಯಲ್ಲಿ ಬಳಸಿದರೆ ಮಾತ್ರ ನೀರು ನಮ್ಮ ಮುಂದಿನ ಹಂತಗಳಲ್ಲಿ ಮುಂದಿನ ಜನಾಂಗಕ್ಕೆ ನೀರನ್ನು ಮಣ್ಣನ್ನು ಪ್ರತಿಯೊಂದು ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗುವಂತಹ ಬದ್ಧತೆ ನಮಗಿದ್ದರೆ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಜಮೀನಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೃಷಿಯಲ್ಲಿ ನೀರಿನ ಮಿತ ಬಳಕೆ ಹೇಗೆ ಸಾಧ್ಯ? ಖಂಡಿತವಾಗಿಯೂ ಸಾಧ್ಯ ಇದೆ. ನಮ್ಮ ಕೃಷಿ ಭೂಮಿಯಲ್ಲಿ ಮುಖ್ಯವಾಗಿ ಒಂದನೇದಾಗಿ ಇಂಗುಗುಂಡಿಗಳ ವ್ಯವಸ್ಥೆ ಇದ್ದದರಿಂದ ನನಗೆ ನೀರಿನ ಒಂದು ಕೊರತೆ ಇದ್ದರೂ ಕೂಡ ಬಹಳಷ್ಟು ಕೃಷಿಯನ್ನು ಮಾಡಲಿಕ್ಕೆ ಆಗಿದೆ. ಯಾಕಂತೇಳಿದರೆ ಅಂತರ್ಜಲ ಮಟ್ಟಕ್ಕೆ ಭೂಮಿಯ ಒಳಗೆ ನೀರು ಇಂಗುವುದರಿಂದ ಅದರ ಮುಖಾಂತರವಾಗಿ ಕೆಳಭಾಗದ ತೋಟಗಳಿಗೆಲ್ಲ ತೇವಾಂಶ ಹರಿದು ಬರ್ತದೆ, ಹಾಗೆಯೇ ವಾತಾವರಣದಲ್ಲೂ ಕೂಡ ತೇವಾಂಶ ಜಾಸ್ತಿ ಆಗ್ತದೆ. ಎರಡನೇದಾಗಿ ಮಲ್ಚಿಂಗ್ ಅನ್ನುವ ಮುಖಾಂತರವಾಗಿ, ಮಲ್ಚಿಂಗ್ ಅಂತೇಳಿದರೆ ಮುಚ್ಚಿಗೆ, ಪ್ರತಿಯೊಂದು ಕೃಷಿಯಲ್ಲೂ ಕೂಡ ಆ ಮುಚ್ಚಿಗೆಯನ್ನು ಮಾಡೋದರ ಮುಖಾಂತರವಾಗಿ ಅದು ಕೃಷಿ ಸಂಪನ್ಮೂಲಕ ದರುಗಿರ್ಬೋದು ಅಥವಾ ಕಸಕಡ್ಡಿ ಇರ್ಬೋದು, ಪ್ಲಾಸ್ಟಿಕ್ ಮತ್ತು ಗಾಜನ್ನು ಬಿಟ್ಟು ಯಾವುದೇ ವಸ್ತುವನ್ನು ಕೂಡ ಆ ಕೃಷಿ ಭೂಮಿಗೆ ಮಲ್ಚಿಂಗ್ ಮುಚ್ಚಿಗೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅದರ ಮುಖಾಂತರವಾಗಿ ನೀರಿನ ಉಳಿತಾಯ ಸಾಧ್ಯ ಆಗ್ತದೆ. ನೀವು ಏಕಬೆಳೆಯ ಬದಲು ಬೇರೆ ಬೇರೆ ಬೆಳೆಗಳನ್ನು ನೀವು ಬೆಳೀತಾ ಇದ್ರಿ, ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರಿ, ಬೆಳೆ ವೈವಿಧ್ಯತೆಯನ್ನು ಹೇಗೆ ನೀವು ಕಾಪಾಡಿಕೊಂಡಿದ್ದೀರಿ? ಮುಖ್ಯವಾಗಿ ಅಡಿಕೆಯ ಮಧ್ಯೆ ಕಾಳುಮೆಣಸು ಇದೆ, ಬಾಳೆ ಇದೆ, ಅನಾನಸು ಇದೆ, ಹಾಗೆ ಬೇರೆ ಬೇರೆ ತೆಂಗಿನ ಗಿಡಗಳ ಮಧ್ಯೆ ಬೇರೆ ಬೇರೆ ಫಲ ಕೊಡುವ ಲಕ್ಷ್ಮಣ ಫಲ ಇತ್ಯಾದಿ, ಸೀತಾಫಲ ಇತ್ಯಾದಿ ಹಣ್ಣು ಹಂಪಲಿನ ಮರಗಳಿದ್ದಾವೆ. ಮತ್ತು ಬೇಕಾದಂತಹ ತರಕಾರಿಯನ್ನು ನಾವು ಮುಖ್ಯವಾಗಿ ಪ್ರಥಮ ಹಂತದಲ್ಲಿ ಜೂನ್ ತಿಂಗಳಲ್ಲಿ ಮನೆಯ ಅಂಗಳದಲ್ಲಿ ಮಾಡ್ತೇವೆ. ಎರಡನೇ ಹಂತದಲ್ಲಿ ಒಂದು ಭತ್ತದ ಕಟಾವಾದ ನಂತರ ನವೆಂಬರ್ ತಿಂಗಳಲ್ಲಿ ಎರಡನೇ ಹಂತದ ವ್ಯವಸ್ಥೆಯನ್ನು ನಾವು ಭತ್ತದ ಗದ್ದೆಯಲ್ಲಿ ಮಾಡ್ತೇವೆ. ಹಾಗಾಗಿ ತರಕಾರಿ ಮತ್ತು ಹಣ್ಣು ಹಂಪಲು, ಆಹಾರದ ವೈವಿಧ್ಯತೆ, ಆರ್ಥಿಕ ಬೆಳೆ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಹೋದರೆ ಬದುಕಿನಲ್ಲಿ ಸುಸ್ಥಿರವಾದ ಒಂದು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿಯನ್ನು ಮಾಡಬೇಕು ಅಂತ, ಅದರಲ್ಲೂ ಈ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಿ ನೀವು, ನಿಮ್ಮ ಅನುಭವವನ್ನು ಹೇಳಿ. ನಿಸರ್ಗಕ್ಕೆ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ, ಈ ಭೂಮಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸಬಲ್ಲದು, ದುರಾಸೆಯನ್ನಲ್ಲ ಅಂತ ಹೇಳಿ. ಈಗ ಏನಾಗಿದೆ ಅಂತ ಹೇಳಿದರೆ ಮುಖ್ಯವಾಗಿ ಆರ್ಥಿಕ ಬೆಳೆ, ಅಡಿಕೆಗೆ ಕ್ರಯ ಇದೆ ಅನ್ನುವಾಗ ಎಲ್ಲ ಕ್ಷೇತ್ರವನ್ನು ಅಡಿಕೆ ಕೃಷಿಯನ್ನಾಗಿ ಮಾರ್ಪಡಿಸುವುದು, ಅಡಿಕೆಯ ಕೃಷಿಯ ವ್ಯವಸ್ಥೆಯಲ್ಲಿ ಬೆಲೆ ಬಿದ್ದು ಹೋದಾಗ ಮತ್ತೊಂದಕ್ಕೆ ರೇಟ್ ಬರ್ತದೆ, ಆಗ ಆ ಕೃಷಿಯನ್ನು ಮಾಡೋದು, ಇಂತಹ ಹಂತವನ್ನು ರೈತರು ತಲುಪಿದ್ದಾರೆ. ಅಂದರೆ ಶೀಘ್ರವಾಗಿ ನಮಗೆ ದುಡ್ಡು ಬರಬೇಕು, ನಾವು ಬದುಕಬೇಕು ಅನ್ನುವ ಒಂದು ಹಂತದಲ್ಲಿ ಇದ್ದಾರೆ. ಆ ಹಂತವನ್ನು ಬದಲಾವಣೆ ಮಾಡಬೇಕು ಅಂತಾದರೆ ಸುಸ್ಥಿರ ಕೃಷಿಯಿಂದ ಮಾತ್ರ ಸಾಧ್ಯ. ಸಮಗ್ರವಾಗಿ ನಾವು ಕೃಷಿಯನ್ನು ಮಾಡಿಕೊಂಡು ಹೋದರೆ ಒಂದು ವ್ಯವಸ್ಥೆಯಲ್ಲಿ ಕಾಳುಮೆಣಸಿಗೆ ಉದಾಹರಣೆಗೆ ಕಾಳುಮೆಣಸಿಗೆ ರೇಟ್ ಬಿದ್ದು ಹೋದರೂ, ಬೆಲೆ ಬಿದ್ದು ಹೋದರೂ ಮತ್ತು ಅಡಿಕೆಗೆ ರೇಟ್ ಇರ್ತದೆ, ಅಥವಾ ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕೃಷಿಯಲ್ಲಿ ಬೇರೆ ಬೇರೆ ಸಸ್ಯ ವೈವಿಧ್ಯಗಳನ್ನು ಮತ್ತು ಬೆಳೆ ವೈವಿಧ್ಯಗಳನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೃಷಿಯಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ, ಹಾಗೂ ಕೃಷಿ ಸುಸ್ಥಿರವಾಗ್ತದೆ, ನೆಮ್ಮದಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸಾವಯವ ಕೃಷಿಯನ್ನು ಹೇಗೆ ಅಳವಡಿಸಿಕೊಂಡಿದ್ದೀರಿ, ಯಾವ ರೀತಿ ಗೊಬ್ಬರ ಕೊಡ್ತೀರಿ, ಕೀಟರೋಗಗಳ ನಿರ್ವಹಣೆ ಮಾಡ್ತೀರಿ, ಈ ಬಗ್ಗೆ ಹೇಳಿ. ಮುಖ್ಯವಾಗಿ ನಮ್ಮಲ್ಲಿ ಗೋಬರ್ ಗ್ಯಾಸಿನ ಮುಖಾಂತರವಾಗಿ ಬಹಳಷ್ಟು ಪ್ರಯೋಜನ ಆಗಿದೆ. ಗೋಬರ್ ಗ್ಯಾಸ್ ಒಂದು 8 ಕ್ಯೂಬಿಕ್ ಫೀಟ್, ಮತ್ತೊಂದು 4 ಕ್ಯೂಬಿಕ್ ಫೀಟಿನ ಎರಡು ಹಂತದ ಗೋಬರ್ ಗ್ಯಾಸಿನ ವ್ಯವಸ್ಥೆ ಇದ್ದರೆ, ಮುಖ್ಯವಾಗಿ 4 ಹಸುಗಳಿದ್ದಾವೆ, ದೇಶಿ ಹಸುಗಳು ನಮ್ಮ ಹತ್ರ. ಆ ಹಸುಗಳ ಒಂದು 1/2 ಲೀಟ್ರ್ ಗೋಮೂತ್ರವನ್ನು ವ್ಯರ್ಥ ಮಾಡದೆ, ಸಗಣಿಯನ್ನು ವ್ಯರ್ಥ ಮಾಡದೆ ಎಲ್ಲವೂ ಕೂಡ ಆ ಒಂದು ಸ್ಥಾವರದ ಒಂದು ದೊಡ್ಡ ಸ್ಥಾವರಕ್ಕೆ ನಾವು ಅದನ್ನು ಕಲಸಿ ಹಾಕ್ತೇವೆ. ಅದರಿಂದ ಹೊರಬರುವ ನೀರಿನಲ್ಲೂ ಕೂಡ ಸುಮಾರು 30%ರಷ್ಟು ಮೀಥೇನ್ ಉಳಿದಿರ್ತದೆ. ಹಾಗಾಗಿ ಅದಕ್ಕೂ ಕೂಡ ನಾವೊಂದು ಗೋಬರ್ ಗ್ಯಾಸಿನ ಡ್ರಮ್ಮನ್ನು ಹಾಕಿ ಅದರಲ್ಲೂ ಕೂಡ ಗ್ಯಾಸನ್ನು ಪಡಿತಾ ಇದ್ದೇವೆ. ಈ ಎಲ್ಲ ವ್ಯವಸ್ಥೆಗಳು ಸೇರಿ ಒಂದು ಸ್ಲರಿ ಸುಮಾರು 90,000 ಲೀಟ್ರಿನ ಒಂದು ಸ್ಲರಿ ಟ್ಯಾಂಕ್ ಇದೆ. ಎಲ್ಲ ಈ ಗೋಬರ್ ಗ್ಯಾಸಿನ ಸ್ಲರಿ ಮೀಥೇನ್ ಉಪಯೋಗ ಆದ ನಂತರ ಸಂಪೂರ್ಣವಾಗಿ ಆ ಹೊಂಡಕ್ಕೆ ಹೋಗ್ತದೆ, ಎಲ್ಲ ಸುಸ್ಥಿರವಾಗಿ ಗಟ್ಟಿಮುಟ್ಟಾದಂತಹ ಒಂದು ಹೊಂಡ. ಅದನ್ನು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ಮತ್ತೊಂದು ನಮ್ಮ ಯೂಸೇಜ್ ವಾಟರ್ ಟ್ಯಾಂಕ್ ಅಂತೇಳಿ, ನಾವು ಕೈ ತೊಳೆದ ನೀರು, ಪಾತ್ರೆ ತೊಳೆದ ನೀರು, ಬಟ್ಟೆ ಒಗೆದ ನೀರು, ಹೀಗೆ ಬೇರೆ ಬೇರೆ ನಮ್ಮ ಉಪಯೋಗದ ನೀರು, ಟಾಯ್ಲೆಟಿನ ನೀರು ಒಂದು ಬಿಟ್ಟು ಬಾಕಿ ಎಲ್ಲ ನೀರನ್ನು ಕೂಡ 100,000 ಲೀಟರ್ನ ಒಂದು ಮತ್ತೊಂದು ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ಹೋಗಿ ಸಂಗ್ರಹ ಆಗ್ತದೆ. ಈ ಗೋಬರ್ ಗ್ಯಾಸಿನ ಸ್ಲರಿ ಮತ್ತು ನಮ್ಮ ಉಪಯೋಗವಾದ ನೀರನ್ನೆಲ್ಲ ನಾವು ಪೈಪ್ ಮುಖಾಂತರವಾಗಿ ಒಂದು 1.5 ಎಕರೆ ತೋಟದ ವ್ಯವಸ್ಥೆಗೆ ಎಲ್ಲ ಪೈಪ್ಲೈನ್ ಮಾಡಿ ಅದರಲ್ಲಿ 50 ಫೀಟಿಗೆ ಒಂದು 50 ಅಡಿಗೆ ಒಂದು ಇಂಚಿನ ಗೇಟ್ ವಾಲ್ ಹಾಕಿ ಅದರ ಮುಖಾಂತರವಾಗಿ ಹಾಗೆ ಪೈಪಿನ ಮುಖಾಂತರವಾಗಿ ನಾವು ತೋಟಕ್ಕೆ ಈ ಸ್ಲರಿ ಮತ್ತು ಯೂಸೇಜ್ ವಾಟರ್ನ ವ್ಯವಸ್ಥೆಯನ್ನು ಅದರಲ್ಲೇ ಬಿಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಒಂದನೇದಾಗಿ ಗೊಬ್ಬರ ಮಾಡುವಂತಹ ಖರ್ಚು ಉಳಿತಾಯ ಆಗ್ತದೆ. ಈ ಒಳಸುರಿ ಕೃಷಿಯಲ್ಲಿ ಒಳಸುರಿಗಳನ್ನು ಏನು ಖರ್ಚು ಮಾಡ್ತೇವೆ ನಾವು, ಆ ದುಡ್ಡು ಎಲ್ಲ ನಮಗೆ ಉಳಿತಾಯವಾಗಿ ನಾವು ಮನೆಯವರೇ ಈ ಕೆಲಸವನ್ನು ಮಾಡೋದರಿಂದ ಅಪಾರವಾದ ಹಣದ ಒಂದು ಖರ್ಚಿನ ವ್ಯವಸ್ಥೆ ತುಂಬ ಬಹಳಷ್ಟು ಉಳಿತಾಯ ಆಗ್ತದೆ. ಹಾಗಾಗಿ ಉತ್ಪತ್ತಿ ಒಂದು ಆವರೇಜ್ ವರ್ಷಕ್ಕೆ ಒಂದಿಷ್ಟು ಬಂದರೂ ಕೂಡ ಅದರಲ್ಲೂ ಖರ್ಚು ಕಡಿಮೆ ಇದ್ದದ್ರಿಂದ ಅದೆಲ್ಲ ನಮಗೆ ಆದಾಯವಾಗಿ ಸಿಗ್ತಾ ಇದೆ. ಅಂದರೆ ಈಗ ಸ್ಲರಿಯನ್ನೇ ಅಥವಾ ಒಂದು ಸಾವಯವ ರೀತಿಯಲ್ಲಿ ಕೃಷಿಯನ್ನು ಮಾಡುವುದರಿಂದ ಕೀಟರೋಗಗಳ ಬಾಧೆಯೂ ಕೂಡ ಕಡಿಮೆ ಆಗ್ತದೆ? ಖಂಡಿತವಾಗಿಯೂ ಕಡಿಮೆ ಆಗ್ತದೆ. ಕೀಟಬಾಧೆಗಳ ರೋಗ ಒಂದಿಷ್ಟು ಕಂಡರೂ ಕೂಡ ಕೆಲವು ನಿಸರ್ಗದಲ್ಲಿ ಸಹಜವಾಗಿ ಪರಸ್ಪರ ತಿನ್ನುವಂತಹ ಒಂದು ಕೀಟ ಹೌದು ಪರಭಕ್ಷಕ ಕೀಟಗಳಿರೋದ್ರಿಂದ ನಿಸರ್ಗದಲ್ಲಿ ಸಹಜವಾಗಿ ನಿಯಂತ್ರಣಕ್ಕೆ ಬರ್ತದೆ. ತೀರಾ ಅನಿವಾರ್ಯ ಆದಾಗ ಒಂದಿಷ್ಟು ಸಾವಯವ ಕೀಟನಾಶಕಗಳನ್ನು ನಾವು ಬಳಕೆ ಮಾಡ್ತೇವೆ. ಏನದು? ಒಂದು ಬೆಳ್ಳುಳ್ಳಿ ಸಾಸಿವೆ ದ್ರಾವಣ, ಇಲ್ಲಿದ್ರೆ ಕಹಿಬೇವಿನ ಹಿಂಡಿ, ಗೋಮೂತ್ರಕ್ಕೆ ನೀರು ಬೆರೆಸಿ ಅದನ್ನು ಸ್ಪ್ರೇ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆ ಕೀಟ ಯಾವ ರೀತಿಯ ಕೀಟಬಾಧೆ ಬಂದಿದೆ ಅನ್ನೋದು ನೋಡಿಕೊಂಡು ಒಂದು 2-3 ಹಂತದಲ್ಲಿ, ಮತ್ತು ಹುಳಿ ಮಜ್ಜಿಗೆಯ ಒಂದು ಸ್ಪ್ರೇ ಕೂಡ ಕೆಲವು ಹಂತದಲ್ಲಿ ಪರಿಣಾಮಕಾರಿ ಆಗ್ತದೆ. ಮತ್ತು ಒಲೆಯ ಬೂದಿ, ಈ ಬೂದಿಯನ್ನು ಕೂಡ ಹಾಕುವುದರ ಮುಖಾಂತರವಾಗಿ ಕೆಲವು ರೋಗಗಳು ಎಲ್ಲ ಕೀಟಬಾಧೆಗಳು ಎಲ್ಲ ಪರಿಹಾರ ಆಗ್ತದೆ. ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೈನುಗಾರಿಕೆ ಅಂದ ತಕ್ಷಣ ಹೆಚ್ಚು ಹಾಲಿನ ಉತ್ಪಾದನೆ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಈ ಬಗ್ಗೆ ಯೋಚನೆ ಹರಿತದೆ. ಆದರೆ ನೀವು ದೇಶೀ ತಳಿಯ ಒಂದು ಹಸುಗಳನ್ನು ಸಾಕಬೇಕು ಅಂತ ಒಂದು ಪ್ರಯತ್ನವನ್ನು ಪಟ್ಟಂಥವರು, ಈ ಅನುಭವದ ಬಗ್ಗೆ ಹೇಳಿ. ದೇಶೀ ತಳಿಯ ಹಸುಗಳು ಹೀಗಾಗಿ ನಮಗೆ ಈಗಾಗಲೇ ಎಲ್ಲ ವೈಜ್ಞಾನಿಕ ವಿಶ್ಲೇಷಣೆಗಳೆಲ್ಲ ಹಲವಾರು ರೈತರು ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಮುಂದೆ ಹೋಗಿ ಆಧುನಿಕತೆಯನ್ನು ಅಳವಡಿಸಿಕೊಂಡು ಕೊನೆಯ ಹಂತದಲ್ಲಿ ಎಲ್ಲ ಸೋತು ವಾಪಸ್ ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆ ಕೃಷಿ ಅಂತ ಹೇಳಿದರೆ ಮುಖ್ಯವಾಗಿ ಬೇಕಾದಂಥದ್ದು ನಮಗೆ ಹಸುವಿನ ಸಗಣಿ ಮತ್ತು ಗೋಮೂತ್ರ, ಇದರಿಂದಾಗಿ ಕೃಷಿ ಸುಸ್ಥಿರ ಆಗ್ತದೆ. ಹಾಗಾಗಿ ಆ ಹಸು ಯಾವ ಹಸು ಆಗಿರಬೇಕು ಅನ್ನೋ ಸ್ಪಷ್ಟತೆ ನಮಗಿರಬೇಕು. ಈಗ ಏನು ಹಾಲ್ಸ್ಟೀನ್ ಇರ್ಬೋದು, ಜೆರ್ಸಿ ಇರ್ಬೋದು, ಅಥವಾ ಮತ್ತೊಂದು ಮಗದೊಂದು ಪಾಶ್ಚಾತ್ಯ ವಿದೇಶದಿಂದ ಬಂದ ಹಸುಗಳಲ್ಲಿ ಹಸುಗಳ ಗೋಮೂತ್ರ ಮತ್ತು ಗೋಮಯ ಹಾಗೂ ಹಾಲು ಇದು ಯಾವುದು ಕೂಡ ಔಷಧೀಯ ಸತ್ವವನ್ನು ಒಳಗೊಂಡಿಲ್ಲ ಅನ್ನುವ ಒಂದು ವಿಚಾರವು ಈಗಾಗಲೇ ನಮಗೆಲ್ಲ ತಿಳಿದು ಬಂದಿದೆ. A1 ಮಿಲ್ಕ್ ಅಂತ ನಾವು ಹೇಳ್ತೇವೆ. ಇದು ದೇಶೀ ಹಸುವಿನ ಹಾಲು, ಅದಕ್ಕೆ ಭುಜ ಇದೆ ಮತ್ತು ಕುತ್ತಿಗೆ ಹತ್ತಿರ ಮಾಲೆ ಹಾಗೆ ಜ್ಯೋತಿ ಬಿರುತ್ತದೆ. ಇಂಥ ಹಸುಗಳು ನಮ್ಮ ಸದ್ಯ ದೇಶದಲ್ಲಿ ಉದಾಹರಣೆಗೆ ಇರ್ಬೋದು ಮಲೆನಾಡು ಗಿಡ್ಡೆ ಇರ್ಬೋದು, ಕಾಂಕ್ರೇಜ್ ಇರ್ಬೋದು, ಗೀರ್ ಇರ್ಬೋದು, ಹೀಗೆ ದೇವಣಿ ಇರ್ಬೋದು, ಹೀಗೆ ಬೇರೆ ಬೇರೆ ಸುಮಾರು 34 ತಳಿಗಳು ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದಾವೆ. ಅವುಗಳ ಭುಜದಲ್ಲಿ ಏನಿದೆ ಅಂತ ಹೇಳಿದರೆ ಭುಜ ಇರೋದ್ರಿಂದ ಆ ಭುಜದ ಪ್ರಕೃತಿಯ ಒಂದು ಪಾಸಿಟಿವ್ ಎನರ್ಜಿ ಶಕ್ತಿಯನ್ನು ಏನೋ ಸೂರ್ಯಕೇತು ನಾಡಿ ಅಂತ ನಾವು ಏನು ಹೇಳ್ತೇವೆ ಅದರ ಮುಖಾಂತರವಾಗಿ ಹಾಲು, ಗೋಮಯ, ಗೋಮೂತ್ರ ಇತ್ಯಾದಿಗಳಲ್ಲಿ ಬಿಡುಗಡೆ ಮಾಡ್ತವೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ಔಷಧೀಯ ಸತ್ವವಾಗಿ ನಮಗೆ ದೇಹಕ್ಕೂ ಸಿಗ್ತದೆ, ಭೂಮಿಗೂ ಸಿಗ್ತದೆ. ಹಾಗಾಗಿ ನಾನು ದೇಶೀ ಹಸುಗಳನ್ನು ಸಾಕುವಲ್ಲಿ ಒಲವು ತೋರಿಸಿದ್ದೇನೆ. ಹಾಗಾಗಿ ಅದರಲ್ಲೂ ಕೂಡ ಈ ದೇಶೀ ಹಸುವಿನ ಗೊಬ್ಬರವನ್ನು, ಗೋಬರ್ ಗ್ಯಾಸನ್ನು ಸರಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ಬೋದು, ಅದರಲ್ಲೂ ಕೂಡ ಏನು ಜೀವಾಣುಗಳ ಬೆಳವಣಿಗೆ ವೃದ್ಧಿಯಾಗುವ ಪ್ರಮಾಣ ಜಾಸ್ತಿ ಇದೆ. ಹಾಗಾಗಿ ಗೊಬ್ಬರದ ಫಲವತ್ತತೆ ಕೂಡ ಜಾಸ್ತಿ ಆಗ್ತದೆ. ಅವುಗಳನ್ನು ಬಿಟ್ಟು ಸಾಕುವಂಥ ವ್ಯವಸ್ಥೆ ಉಂಟ? ಇದೆ. ಬಿಟ್ಟು ಸಾಕುವಂಥ ಅಂದರೆ ದೇಶಿ ಹಸುಗಳನ್ನು ಮುಖ್ಯವಾಗಿ ಬಿಟ್ಟೇ ಸಾಕಬೇಕು ಅಂತ ಹೇಳಿರೋದು. ದಿನಕ್ಕೊಂದು 2-3 ಗಂಟೆ ಆದರೂ ಪ್ರಕೃತಿಯ ಒಂದು ಸೂರ್ಯನ ಬೆಳಕು ಅವುಗಳ ಭುಜದ ಮೇಲೆ ಬೆನ್ನ ಮೇಲೆ ಬೀಳಬೇಕು. ಹಾಗಾಗಿ ಬಿಟ್ಟು ಸಾಕುವಂತಹ ವ್ಯವಸ್ಥೆ ಕೂಡ ಇದೆ. ಆಮೇಲೆ ಈಗ ಮೌಲ್ಯವರ್ಧಿತ ಉತ್ಪನ್ನವನ್ನು ಕೂಡ ನೀವು ಮಾರಾಟ ಮಾಡ್ತಾ ಇದ್ದೀರಿ, ಈ ಬಗ್ಗೆ ಹೇಳಿ. ಮೌಲ್ಯವರ್ಧಿತ ಉತ್ಪನ್ನ ಅಂತ ಹೇಳಿದರೆ ನಾವು ಅಕ್ಕಿಯನ್ನು ಅನ್ಪಾಲಿಶಡ್ ಅಕ್ಕಿ ಅಂತೇಳಿ ನಾವು ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಕಜೆ ಅಕ್ಕಿ ಅಂಥೇಳಿ, ಕುಚ್ಚಿಗೆ ಅಕ್ಕಿ ಅಂತೇಳಿ ಮಾಡ್ತೇವೆ. ಅದನ್ನು ನಾವು ಅನ್ಪಾಲಿಶಡ್ ಮಾಡಿ ನಮ್ಮದೇ ಅಕ್ಕಿಯನ್ನು, ಭತ್ತವನ್ನು ಅಕ್ಕಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೇವೆ. ಹಾಗೆಯೇ ನಾವು ತುಪ್ಪವನ್ನು ಕೂಡ, ಹಾಲನ್ನು ನಾವು ಕೊಡುವುದಿಲ್ಲ, ತುಪ್ಪವನ್ನು ಕೂಡ ಮೌಲ್ಯವರ್ಧನೆ ಮಾಡಿ ಅದನ್ನು ಬೆಂಗಳೂರು ಇತ್ಯಾದಿ ನಗರಗಳಿಗೆ ಕಳಿಸುವಂತಹ ವ್ಯವಸ್ಥೆ ಇದೆ. ಹಾಗೆ ಬೇರೆ ಬೇರೆ ಉತ್ಪನ್ನ, ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡ್ತೇವೆ ನಾವು. ಮೌಲ್ಯವರ್ಧನೆ ಮಾಡಿ ಆದಾಯವನ್ನು ಜಾಸ್ತಿ ಪಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಭತ್ತದ ಕೃಷಿಯ ಕಷ್ಟ ಸುಖವನ್ನು ಹಂಚಿಕೊಳ್ಳಿ. ಎಷ್ಟು ಅಂದರೆ ಸಾಮಾನ್ಯವಾಗಿ ಭತ್ತದ ಕೃಷಿ ಲಾಭದಾಯಕ ಅಲ್ಲ ಅಂತಲೇ ಹೇಳುವಂಥವ್ರು ಜಾಸ್ತಿ, ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ? ಭತ್ತದ ಕೃಷಿಯಲ್ಲಿ ಖಂಡಿತವಾಗಲೂ ಖರ್ಚು ಜಾಸ್ತಿ ಇದೆ, ಆದಾಯ ಕಡಿಮೆ ಇದೆ, ಕೆಲವು ಸಂದರ್ಭಗಳಲ್ಲಿ ಆದಾಯವೇ ಬರುವುದಿಲ್ಲ. ಆದರೆ ನಮ್ಮ ಮನೆಯ ಮಕ್ಕಳನ್ನು ಸಾಕುವಾಗ ನಾವು ಯಾವ ಮನಸ್ಥಿತಿಯನ್ನು ಹೊಂದಿರ್ತೇವೆ, ಲಾಭ ನಷ್ಟದ ಲೆಕ್ಕಾಚಾರ ಆಹಾರದ ಉತ್ಪನ್ನಗಳಲ್ಲಿ ಮಾಡಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂತೇಳಿದರೆ ನಾವು ಮನೆಯಲ್ಲಿ ಒಬ್ಬರೋ ಇಬ್ಬರೋ ಮಕ್ಕಳನ್ನು ಸಾಕುವಾಗ ಅವರಿಗೆ ಡೊನೇಷನ್ ಕೊಟ್ಟು ಅಥವಾ ಅವರ ಶಾಲೆ ಫೀಸು, ಬಸ್ಸಿನ ಚಾರ್ಜು ಇದನ್ನೆಲ್ಲ ಅವರು ಅವರ ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವ ಕಲ್ಪನೆ ಇಟ್ಟುಕೊಂಡು ನಾವು ಅದನ್ನು ಮಾಡೋದಲ್ಲ. ಹಾಗಾಗಿ ಅದೇ ರೀತಿಯ ವ್ಯವಸ್ಥೆಯನ್ನು ಕೂಡ ಆಹಾರದ ಉತ್ಪನ್ನಗಳಲ್ಲಿ ನಾವು ಮಾಡಿಕೊಳ್ಬೇಕಾಗ್ತದೆ. ಯಾಕಂತೇಳಿದರೆ ಭತ್ತ ಅಂತೇಳಿದರೆ ನಾನು ನನಗೋಸ್ಕರ ಅಲ್ಲ, ನಮ್ಮಲ್ಲಿ ನವಿಲು ಇರ್ಬೋದು ಅಥವಾ ಬೇರೆ ಬೇರೆ ಪಶು ಪಕ್ಷಿ ಪ್ರಾಣಿಗಳಿರ್ಬೋದು, ಅವುಗಳಿಗೂ ಕೂಡ ಈ ಭತ್ತದ ಕೃಷಿಯನ್ನು ಮಾಡೋದ್ರಿಂದ ಆಹಾರದ ಲಭ್ಯ ಆಗ್ತದೆ. ನಿಸರ್ಗದಲ್ಲಿ ಪ್ರತಿಯೊಂದು ಕೂಡ ಒಂದು ಕೊಂಡಿಯ ಹಾಗೆ ಇರುವಂಥದ್ದು, ಆ ಕೊಂಡಿಯನ್ನು ಕಳಚಿದ್ರೆ ಖಂಡಿತವಾಗ್ಲೂ ನಮಗೆ ಅಪಾಯ ಇದೆ. ಇರುವೆಯಿಂದ ಆನೆಯವರೆಗೆ ಏನು ಆಹಾರದ ಸರಪಳಿ ಇರ್ಬೋದು ಅಥವಾ ಈ ಭೂಮಿಯ ವ್ಯವಸ್ಥೆ ಇರ್ಬೋದು, ಆ ಭೌಗೋಳಿಕ ವ್ಯವಸ್ಥೆಯನ್ನು ನಾವು ತಪ್ಪಿಸಿಕೊಂಡು ಬಂದರೆ ಖಂಡಿತವಾಗ್ಲೂ ಮನುಷ್ಯನ ಜೀವನಕ್ಕೂ ಅಪಾಯ ಇದೆ ಅಂತೇಳಿ ಅಭಿಪ್ರಾಯ. ಹಾಗಾಗಿ ನಾನು ಭತ್ತದ ಸಹಜೀವನ ಅಗತ್ಯ ಅಂತ ಹೇಳಿ. ಹೌದು, ಖಂಡಿತ. ಹಾಗಾಗಿ ಭತ್ತದ ಕೃಷಿಯನ್ನು ನಾನು ಎಷ್ಟೇ ಕಷ್ಟ ಆದರೂ ಬಿಡ್ತಾ ಇಲ್ಲ, ಅದನ್ನು ಮಾಡ್ತಾ ಇದ್ದೇನೆ. ವರ್ಷಕ್ಕೆ ಒಂದೇ ಬೆಳೆ ಬೆಳೀತಾರೆ? ಒಂದೇ ಬೆಳೆ ಬೆಳೀತಾ ಇದ್ದೇವೆ. ತರಕಾರಿ ಕೃಷಿಯ ಬಗ್ಗೆ ಸ್ವಲ್ಪ ಹೇಳಿ. ಮುಖ್ಯವಾಗಿ ತರಕಾರಿ ಕೃಷಿಯನ್ನು ದೊಡ್ಡ ಮಟ್ಟದಲ್ಲಿ ನಾನು ಮಾಡ್ತಾ ಇಲ್ಲ. ನಮ್ಮ ಮನೆ ಅವಶ್ಯಕತೆಗೆ ಬೇಕಾದಷ್ಟು ಮಳೆಗಾಲದಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಎರಡನೇ ಬೆಳೆ ಪ್ರಥಮ ಬೆಳೆ ಆದ ನಂತರ ಎರಡನೇ ಆಗಿ ನವಂಬರ್ ತಿಂಗಳಲ್ಲಿ ನಮ್ಮ ಭತ್ತದ ಗದ್ದೆಯಲ್ಲಿ ತುಂಬ ಒಂದು ನವಿಲಿನ ಕಾಟ ಇದ್ದದರಿಂದ ಮೀನಿನ ಬಲೆಯನ್ನು ಹಾಕಿ ಬಲೆಯ ಒಳಗೆ ಈ ತರಕಾರಿ ಕೃಷಿಗಳನ್ನು ಮಾಡ್ತಾ ಇದ್ದೇನೆ. ನಮ್ಮ ಅವಶ್ಯಕತೆಗೆ ಬೇಕಾದಂತಹ ಎಲ್ಲ ತರಕಾರಿಗಳನ್ನು ನಾವು ಬೆಳೆಸಿಕೊಂಡು ತನ್ಮೂಲಕವಾಗಿ ವಿಷಮುಕ್ತ ಒಂದು ತರಕಾರಿಯನ್ನು ತಿನ್ನುವಂತಹ ವ್ಯವಸ್ಥೆ ನಮ್ಮ ಮನೆಯಲ್ಲಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರದಲ್ಲಿ ನಮಗೆ ಒಳ್ಳೆಯ ರೀತಿಯ ಒಂದು ಆರೋಗ್ಯ ಸಿಗ್ತಾ ಇದೆ. ನಮ್ಮದೇ ತರಕಾರಿ, ನಮ್ಮದೇ ತೆಂಗಿನಕಾಯಿ, ನಮ್ಮದೇ ತೆಂಗಿನ ಎಣ್ಣೆ, ನಮ್ಮದೇ ಕಾಳುಮೆಣಸು, ಹಾಗೆ ನಮ್ಮದೇ ಬೇರೆ ಬೇರೆ ವ್ಯವಸ್ಥೆಗಳು, ನಮ್ಮದೇ ಅಕ್ಕಿ, ಹೀಗೆಲ್ಲ ನಮ್ಮದೇ ತುಪ್ಪ, ನಮ್ಮದೇ ಹಾಲು, ನಮ್ಮದೇ ಮೊಸರು, ಹೀಗಿರುವಾಗ ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಉಪಕಾರ ಆಗಿದೆ ನನಗೆ. ಒಂದು ಮಾತಿದೆ, ದುಡ್ಡು ಕೊಟ್ಟರೆ ತಲ್ದಿಂಬನ್ನು ಖರೀದಿ ಮಾಡ್ಬೋದು, ಆದರೆ ನಿದ್ದೆಯನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಹುಶಃ ನಿಮ್ಮ ಸಾವಯವ ಅಥವಾ ಒಂದು ಸಹಜ ಕೃಷಿಗೂ ಕೂಡ ಇದನ್ನು ಅನ್ವಯಿಸಿ ಹೇಳ್ಬೋದು ಹೇಗೆ? ಖಂಡಿತವಾಗಿ ಹೇಳ್ಬೋದು. ಸುಖದ ನಿದ್ದೆ ಬರಬೇಕಂತಾದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅರಸಾಗಿ ಉಣ್ಣು ಆಳಾಗಿ ದುಡಿ ಅಂಥೇಳಿ. ಆ ಕಲ್ಪನೆಯಲ್ಲಿ ನಾವು ಕೃಷಿಯನ್ನು ಮಾಡಿಕೊಂಡು ಹೋದರೆ ಅರಸಾಗಿ ಉಣ್ಣಲಿಕ್ಕೆ ಅದಕ್ಕೇನು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಯಾಕಂತೇಳಿದರೆ ನಾನು ಬೆಳೆದದನ್ನು ನಾನು ತಿಂತೇನೆ ಅನ್ನುವ ಒಂದು ಆತ್ಮತೃಪ್ತಿಗಿಂತ ದೊಡ್ಡ ತೃಪ್ತಿ ಬೇರೆ ಇಲ್ಲ. ನೀವು ಮಾತ್ರ ತಿನ್ನುವುದಲ್ಲ, ನಿಮ್ಮ ಸುತ್ತಮುತ್ತಲಿನ ಎಲ್ಲ ಜೀವಿಗಳಿಗೂ ಕೂಡ ಆಹಾರವನ್ನು ಒದಗಿಸ್ತಾ ಇದೆ. ನಮ್ಮ ಹಸುಗಳು ತಿಂತಾವೆ ಒಳ್ಳೆಯ ಆಹಾರವನ್ನು. ಇಲಿ ಇರ್ಬೋದು, ಹೆಗ್ಗಣ ಇರ್ಬೋದು, ಅಥವಾ ಮತ್ತೊಂದು ಪಶು ಪಕ್ಷಿ ಪ್ರಾಣಿಗಳಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಮುಖಾಂತರವಾಗಿ ನಾವು ಅದನ್ನು ತಿನ್ನಿಸ್ತಾ ಇದ್ದೇವೆ ಅಂತ ನಾವು ಹೇಳ್ತಾ ಇಲ್ಲ. ಹೆಗ್ಗಳಿಕೆ ಅಲ್ಲ, ಪ್ರಕೃತಿ ಅದನ್ನು ಪೋಷಣೆ ಮಾಡ್ತಾ ಇದೆ. ಹೌದು, ಬಹಳ ಸಂತೋಷ ಶ್ರೀನಿವಾಸ ಭಟ್ ಅವರೇ. ಮಳೆ ನೀರ ಕೊಯ್ಲು ಮಾಡುವಂತಹದ್ದು, ಜೊತೆಗೆ ಮಿಶ್ರ ಬೆಳೆಯನ್ನು ಬೆಳೀತಾ ಇರುವಂತಹದ್ದು, ಪ್ರಕೃತಿಗೆ ಹತ್ತಿರವಾಗಿ ಕೃಷಿಯನ್ನು ಮಾಡ್ತಾ ಇರುವಂತಹದ್ದು, ಈ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯ ದೃಷ್ಟಿಕೋನ ಕಾರ್ಕಳ ತಾಲೂಕಿನ ಇರುವತ್ತೂರು ಗ್ರಾಮದ ಶ್ರೀನಿವಾಸ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಜಗತ್ತಿನಲ್ಲಿ ಸುಮಾರು 2700ಕ್ಕೂ ಮೇಲ್ಪಟ್ಟು ಎರೆಹುಳುಗಳ ಪ್ರಭೇದಗಳಿರುವುದನ್ನು ಗುರುತಿಸಲಾಗಿದೆ. ಎರೆಹುಳುಗಳು ಮಣ್ಣಿನ ಮೇಲ್ಪದರದ ಸುಮಾರು 1 ಅಡಿ ಆಳದಲ್ಲಿ ವಾಸಿಸುತ್ತವೆ. ಕೆಲವೊಮ್ಮೆ 2 ಮೀಟರ್ ಆಳದವರೆಗೆ ಬಿಲಗಳನ್ನು ತೋಡಿ ಅಲ್ಲಿ ವಾಸಿಸುವುದುಂಟು. ಈ ರೀತಿ ಬಿಲಗಳನ್ನು ತೋಡುವುದರಿಂದ ಅಧಿಕ ಪ್ರಮಾಣದ ತೇವಾಂಶವನ್ನು ಸಂಗ್ರಹಿಸುವುದಕ್ಕೆ ಅನುಕೂಲವಾಗ್ತದೆ. ಮಣ್ಣಿನ ಕೆಳಪದರಗಳಲ್ಲಿರುವಂತಹ ಖನಿಜ ವಸ್ತುಗಳನ್ನು ಮೇಲ್ಪದರಕ್ಕೆ ಸಾಗಿಸಿ ಬೆಳೆಗಳಿಗೆ ಕೂಡಲೇ ಲಭ್ಯವಾಗುವ ಹಾಗೆ ಮಾಡುತ್ತವೆ. ಎರೆಹುಳುಗಳು ಕೊಳವೆಯಾಕಾರದ ಜೈವಿಕ ಪ್ರತಿಕ್ರಿಯಾ ಜೀವಿಗಳಾಗಿದ್ದು ಸಾವಯವ ತ್ಯಾಜ್ಯ ವಸ್ತುಗಳನ್ನು ತಿಂದು ಜೀರ್ಣಿಸಿಕೊಂಡು ಹಿಕ್ಕಿಗಳ ರೂಪದಲ್ಲಿ ಸಾರವತ್ತಾದ ಜೈವಿಕ ಗೊಬ್ಬರವನ್ನು ಕೊಡುತ್ತದೆ. ಮಣ್ಣಿನ ರಸಸಾರದ ಮಟ್ಟವನ್ನು ಒಂದೇ ತೆರನಾಗಿರುವ ಹಾಗೆ ಕಾಪಾಡಿಕೊಳ್ಳುತ್ತದೆ.

ಕೇಳಿ ಈಗ ಅಂಬಿಕಾ ತಾನೇ ದತ್ತರ ಕವನ. Thank you.